ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಮತ್ತು ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶ, ರೂಪಕ ಶರಣು ಶರಣಾರ್ಥಿ, ಆನಂತರ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲಾಳ ಮತ್ತು ಸಂಗಡಿಗರಿಂದ ಪುಂಗಿವಾದನ ಕೇಳೋಣಂತ. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 85%. ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್ ಜಿಲ್ಲೆಗಳು, ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ 75% ಅನ್ನುವಂತಹ ನಿರೀಕ್ಷೆ ಅದ. ಚದುರುದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಬಹುದಾಗ್ಯದ. ಒಂದೆರಡು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ರೂಪಕ ಶರಣು ಶರಣಾರ್ಥಿ, ರಚನೆ ಡಾಕ್ಟರ್ ಜಯಶ್ರೀ ದಂಡೆ, ಕೇಳಿ ರೂಪಕ ಶರಣು ಶರಣಾರ್ಥಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್, ನಮಸ್ಕಾರ ಎಂದೆಲ್ಲ ಹೇಳೋದ್ರೊಂದಿಗೆ ಮತ್ತೊಬ್ಬರ ಜೊತೆ ಮಾತನ್ನು ಪ್ರಾರಂಭಿಸುವುದು ಎಲ್ಲರಿಗೂ ತಿಳಿದ ಸಂಗತಿ. ಈ ಪದಗಳು ವ್ಯಾವಹಾರಿಕವಾಗಿ ತಮ್ಮ ಬಣ್ಣವನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳುತ್ತಿರುವುದು ಆಶ್ಚರ್ಯ ಅಲ್ಲವೇ? ಲಾಭ ಇಲ್ಲದಿದ್ದರೆ ಯಾರು ಯಾರನ್ನೋ ತಲೆ ಎತ್ತಿ ಕೂಡ ನೋಡಲಾರರು ಎನ್ನುವ ಸಂಕೀರ್ಣ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕುತ್ತಿದ್ದೇವೆ ಎನಿಸುತ್ತಿದೆ. ಅಲ್ಲಿ ಆ ಪದದ ಹಿಂದೆ ನೈಜವಾಗಿ ಇರಬೇಕಾದ ಗೌರವ ಕಾಣಿಸುತ್ತಿಲ್ಲ ಎಂಬ ಅನುಮಾನ ಕಾಡುತ್ತಿದೆ. ಹೀಗಿದ್ದು ಈ ಪದಗಳನ್ನು ನಿತ್ಯ ಜೀವನದಲ್ಲಿ ಬಳಸಲೇಬೇಕಾದ ಅನಿವಾರ್ಯತೆ ನಮ್ಮನ್ನು ಆವರಿಸಿಕೊಂಡಿದೆ. ಇಂಥ ಕೃತ್ರಿಮತೆಯಿಂದ ಹೊರಬರುವ ದಾರಿ ನಿನಗೇನಾದರೂ ಗೊತ್ತೇ? ಗೊತ್ತು ಗೊತ್ತು, ನಾವು ಬಹಳ ಹಿಂದಿನ ಕಾಲದ ಸಂಸ್ಕೃತಿಯನ್ನು ಸಂಬಂಧವನ್ನು ಮರೆಯುತ್ತಿದ್ದೇವೆ. ನಮ್ಮ ಆಧುನಿಕ ಬದುಕಿನ ವಿಧಾನ ನಗರೀಕರಣದ ಪ್ರಭಾವಕ್ಕೆ ಒಳಗಾಗಿ ಎಲ್ಲವೂ ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತಿವೆ. ಹೀಗಾಗಿ ದರ್ಶನಗಳಲ್ಲಿ ಗಂಭೀರವಾಗಿ ಚಿಂತನೆಗೆ ಒಳಗಾದ ಅನುಮಾನ ಪ್ರಮಾಣವನ್ನೇ ನಾವು ಹೆಚ್ಚು ನಂಬುತ್ತೇವೆ. ಬದುಕಿನ ಸತ್ಯ ಪ್ರಮಾಣ ನಮಗೆ ಮುಖ್ಯ ಆಗುವುದಿಲ್ಲ. ಇದು ನಮ್ಮ ಮನಸ್ಸಿನ ದೌರ್ಬಲ್ಯ ಅಲ್ಲವೇ? ಈ ದುರ್ಬಲತೆಯಿಂದಾಗಿಯೇ ನಾವು ಪರಿಪೂರ್ಣತೆ ಪಡೆಯಲು ಆಗುತ್ತಿಲ್ಲ. ದೇವರಿಗೆ ಹಣೆ ಹಚ್ಚಿ ನಮಸ್ಕರಿಸುವುದೇ ಭಾರವಾದಾಗ ಹಿರಿಯರ ಕಾಲ್ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ದೂರವಾಗುತ್ತಿದೆ. ಆಸ್ತಿಕರಾಗಿದ್ದು ನಾಸ್ತಿಕ ಆಚರಣೆಯಿಂದಾಗಿ ಮಾನವೀಯ ಗೌರವ ಆದರಗಳು ಮಾಯವಾಗುತ್ತಿವೆ. ಹಬ್ಬ ಹರಿದಿನಗಳ ನೆಪದಲ್ಲಾದರೂ ಎಲ್ಲರೂ ಒಂದೆಡೆ ಸೇರುತ್ತೇವೆ, ನಮ್ಮ ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ ಎಂಬುದು ಕಾಣೆಯಾಗುತ್ತಿದೆ. ನಮಸ್ಕಾರದ ಧನ್ಯತೆಯೊಂದಿಗೆ ನಡೆಯಬೇಕಾದ ಜೀವನ ಕೃತಜ್ಞತೆಯನ್ನು ಮರೆತು ಮುಂದೆ ಸಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ಸ್ಪರ್ಧಿಯೋ ಪ್ರತಿಸ್ಪರ್ಧಿಯೋ ಆಗಿ ಕಾಣುತ್ತಿರುವುದರಿಂದ ಶರಣು ಶರಣಾರ್ಥಿ ಶರಣಾಗತಿ ಎಂಬ ಪದಗಳಿಗೆ ಅರ್ಥವೇ ಇಲ್ಲದಂತಾಗಿದೆ. ಎಷ್ಟೊಂದು ಸರಿಯಾದ ಸಮಯಕ್ಕೆ ನೀನು ಶರಣರ ದಿನಬಳಕೆಯ ಪದಗಳನ್ನು ನನಗೆ ನೆನಪಿಸಿಕೊಟ್ಟೆಯಲ್ಲ, ಅದಕ್ಕೆ ನಿನಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಶರಣರು ಆಯಾ ಪ್ರಸಂಗಗಳಲ್ಲಿ ವಿಶೇಷವಾದ ಈ ಪದಗಳನ್ನು ಅರ್ಥವತ್ತಾಗಿ ಬಳಸುತ್ತಿದ್ದರು. ಬಸವಣ್ಣ ಹೇಗೆ ಈ ಪದಗಳನ್ನು ಕರ್ತಾರನ ಕಮ್ಮಟದಲ್ಲಿ ಟಂಕಿಸಿದರೋ, ಆ ಪದಗಳಿಗೆ ವಿಶೇಷ ಅರ್ಥದೊಂದಿಗೆ ಭಾವನಾತ್ಮಕವಾದ ಸಂಸ್ಕಾರವನ್ನು ಕೊಟ್ಟರು ಎಂಬುದನ್ನು ಅವರ ವಚನಗಳ ಮೂಲಕ ಶರಣ ಜೀವನದ ಸಂಗತಿಗಳ ಮೂಲಕ ತಿಳಿದುಕೊಳ್ಳಬಹುದಲ್ಲವೇ? ಹಾಗಾದರೆ ನಾವೀಗ 12ನೇ ಶತಮಾನದ ಶರಣರ ಕಾಲಕ್ಕೆ ಹೋಗೋಣವೇ? ಹೌದು, ಹೋಗಬೇಕಾದುದೇ. ನೀವು ಕಾಲ ಅಂದಿರಲ್ಲ, ಅದರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು. ಆ ಕಾಲದ ಜನರನ್ನು ಕರ್ಮ ಬಾಧಿಸುತ್ತಿತ್ತು. ಅದು ಬರೀ ವರ್ತಮಾನದ ಕರ್ಮ ಮಾತ್ರ ಆಗಿರದೆ ಭೂತದ ಕರ್ಮವಾಗಿಯೂ ಕಾಡುತ್ತಿತ್ತು. ಅಂತಹ ಭೀತಿಯನ್ನು ಜನಮಾನಸದಲ್ಲಿ ಬಿತ್ತಿ ಆಗಿತ್ತು. ಅದರಿಂದ ಹೊರಬರುವ ಬಿಡಿಸಿಕೊಳ್ಳುವ ಪಥವೇ ಅವರಿಗೆ ತಿಳಿದಿರಲಿಲ್ಲ. ಅದನ್ನು ತಿಳಿಸುವವರಿದ್ದರೆ ಅವರಿಗೇಕೆ ಭಯ ಆವರಿಸಿಕೊಳ್ಳುತ್ತಿತ್ತು ಅಲ್ಲವೇ? ಅವರ ಕರ್ಮವನ್ನು ಕಳೆದುಕೊಳ್ಳಲು ಈ ಒಂದು ಜನ್ಮ ಸಾಲುವುದಿಲ್ಲ. ಎಷ್ಟು ಜನ್ಮವೆತ್ತಿದರೂ ಅವರಿಗೆ ಪಾಪದಿಂದ ಬಿಡುಗಡೆಯೇ ಇಲ್ಲ ಎಂದು ಹೇಳಿ ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದರು. ಇದನ್ನು ಮುಗ್ಧ ಜನ ನಂಬಿಬಿಟ್ಟರು. ಅವರ ಮನೋದೌರ್ಬಲ್ಯದ ದುರುಪಯೋಗವನ್ನು ಮಾಡಿಕೊಂಡರು. ಪಾಪ ಪ್ರಜ್ಞೆ ಹೊತ್ತು ಕಂಪಿತರಾದ ಜನರ ಮನದ ಮೈಲಿಗೆಯನ್ನು ಕಳೆಯಲು, ಆಗಿಂದಾಗಲೇ ಪುಣ್ಯ ಸಂಪಾದನೆ ಮಾಡಿಕೊಳ್ಳಲು ಸಹಾಯಕ್ಕೆ ಬರುವಂಥ ಒಂದು ಪದದ ಪರಿಚಯವನ್ನು ಬಸವಣ್ಣನವರು ಮಾಡಿಕೊಟ್ಟರು. ಹೌದೇ, ಅದಾವ ಪದ? ಶರಣು ಎಂಬ ಪದ. ಏನು, ಶರಣು ಎಂಬ ಪದಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆಯೇ? ಇದೆ. ಈಗ ನಿಮಗೊಂದು ಬಸವಣ್ಣನವರ ವಚನವನ್ನು ಕೇಳಿಸಲೇ, ಆಗ ನಿಮಗೆ ವಿಶ್ವಾಸ ಬರಬಹುದು. ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ. ಎಲ್ಲವೋ ಎಲ್ಲವೋ ಬ್ರಹ್ಮೇತ್ಯ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮೇತ್ಯ ಮಾಡಿದವನೇ, ಒಮ್ಮೆ ಶರಣನ್ನೆಲವೋ ಒಮ್ಮೆ ಶರಣನ್ನೆಲವೋ ಒಮ್ಮೆ ಶರಣನ್ನೆಲವೋ ಒಮ್ಮೆ ಶರಣನ್ನೆಲವೋ, ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ. ಒಮ್ಮೆ ಶರಣೆಂದಡೆ ಪಾಪ ಕರ್ಮ ಓಡುವವು, ಒಮ್ಮೆ ಶರಣೆಂದಡೆ ಪಾಪ ಕರ್ಮ ಓಡುವವು, ಒಮ್ಮೆ ಶರಣೆಂದಡೆ ಪಾಪ ಕರ್ಮ ಓಡುವವು, ಸರ್ವ ಪ್ರಾಯ ಚಿತ್ತಕ್ಕೆ ಹೊನ್ನ ಪರ್ವತಂಗಳೈದವು ಸರ್ವ ಪ್ರಾಯ ಚಿತ್ತಕ್ಕೆ ಹೊನ್ನ ಪರ್ವತಂಗಳೈದವು ಒಬ್ಬಗ ಶರಣನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಒಬ್ಬಗ ಶರಣನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಒಬ್ಬಗ ಶರಣನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಒಬ್ಬಗ ಶರಣನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಕೂಡಲ ಸಂಗಮ ದೇವಂಗೆ ಕೂಡಲ ಸಂಗಮ ದೇವಂಗೆ ಕೂಡಲ ಸಂಗಮ ದೇವನಿಗೆ ಒಂದು ಸಾರೆ ಶರಣೆಂದ ಮಾತ್ರಕ್ಕೆ ಈ ಪುಣ್ಯವೋ? ಪಾಪಕರ್ಮದ ಭೀತಿಯನ್ನು ಓಡಿಸಿದ ಶರಣರ ಶರಣು ಶರಣಾರ್ಥಿ ಪದದ ವಿಶ್ಲೇಷಣೆಯನ್ನು ಅವರ ವೈಚಾರಿಕತೆಯ ಹಿನ್ನೆಲೆಯಲ್ಲಿ ಅವರ ಸಂಭಾಷಣೆಯ ಮೂಲಕ ಕೇಳಿಸಿಕೊಳ್ಳುವುದು ಇನ್ನೂ ಹೆಚ್ಚು ಪರಿಪೂರ್ಣ ಅನಿಸುತ್ತದೆ ಅಲ್ಲವೇ? ದೇವರು ಭಕ್ತರ ನಡುವೆ ಅಡ್ಡಗೋಡೆಯಾಗಿ ನಿಂತ ಪುರೋಹಿತಶಾಹಿ ಸಂಸ್ಕೃತಿಯನ್ನು ಸಂಸ್ಕೃತಿ ಎಂದು ನಂಬದೆ ಯಾವ ಪುರೋಹಿತನ ಮಧ್ಯಸ್ಥಿಕೆಯೂ ಇಲ್ಲದೆ ಅವರವರ ಅರಿವಿನ ಮೂಲಕ ಅವರೇ ಅವರ ನಡೆಯ ಮೂಲಕ ದೇವರಾಗಿ ಆ ದೇವರ ಜೊತೆಗಿನ ಅನುಸಂಧಾನಕ್ಕೆ ತೊಡಗುವ ನಿಲುವನ್ನು ಬಸವಣ್ಣನವರು ಪರಿಚಯಿಸಿಕೊಟ್ಟರು. ಬಸವಣ್ಣ, ನೀವು ಹೇಳಿದ ಹಾಗೆ ನಾವು ಒಬ್ಬ ದೇವನಿಗೆ ಶರಣೆಂದು ನಮ್ಮ ನಮ್ಮ ಪಾಪಕರ್ಮವನ್ನು ಕಳೆದುಕೊಳ್ಳುತ್ತೇವೆ. ನಮಗೆಲ್ಲ ಸತ್ಪಥವನ್ನು ತೋರಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ನನ್ನ ಬಂಧುಗಳೇ, ನಾನು ನನ್ನ ಬದುಕನ್ನು ಪವಿತ್ರಗೊಳಿಸಿಕೊಂಡಿದ್ದೇ ಶರಣೋಪದಿಂದ. ನನ್ನೆಲ್ಲ ಭವಬಂಧನ ದುರಿತಗಳನ್ನೆಲ್ಲ ಗೆಲ್ಲಲು ಬಳಸಿಕೊಂಡದ್ದು ಓಂ ನಮಃ ಶಿವಶರಣು. ಹರ ಹರ ಶಂಕರ, ಶಿವ ಶಿವ ಶಂಕರ, ಜಯ ಜಯ ಶಂಕರ, ಶರಣು ಶರಣು ಎಂದು ಹೇಳುತ್ತಾ ಪಾತಕವನ್ನು ಪರಿಹರಿಸಿಕೊಂಡಿದ್ದೇನೆ. ನಿರಂತರ ಕೂಡಲ ಸಂಗನಿಗೆ ಶರಣೆನ್ನುತ್ತಲೇ ಬದುಕುತ್ತಿದ್ದೇನೆ. ಅದನ್ನು ತಾವೂ ಅನುಸರಿಸಿ ಧನ್ಯತೆ ಪಡೆಯಿರಿ. ಬಸವಣ್ಣ, ತಾವು ಪುಣ್ಯವಂತರು. ನಮಗೆ ಮಂತ್ರ ಸಂಸ್ಕಾರದಿಂದಲೂ ವಂಚಿತರನ್ನಾಗಿ ಮಾಡಿದ್ದಾರೆ. ಮಂತ್ರ ಹೇಳುವುದಿರಲಿ, ಪುಣ್ಯಾತ್ಮರು ಹೇಳುವ ಮಂತ್ರ ನಮ್ಮ ಕಿವಿಗೆ ಬಿದ್ದರೆ ನಮ್ಮನ್ನು ದಂಡಿಸುತ್ತಾರೆ. ನಮ್ಮ ಶ್ರವಣ ಶಕ್ತಿಯನ್ನೇ ನಾವು ಕಳೆದುಕೊಳ್ಳಬೇಕಾದ ವ್ಯವಸ್ಥೆ ಇದೆ. ಇಂಥದ್ದರಲ್ಲಿ ನಿಮ್ಮಂತೆ ನಾವು ಮಂತ್ರೋಚ್ಚಾರ ಮಾಡಬಹುದೇ? ನೀವೆಲ್ಲ ಹಣೆಬರಹ ಎಂದು ನಂಬಿರುವಿರಿ. ಆ ಹಣೆಬರಹವನ್ನು ತೊಡೆದು ಹಾಕುತ್ತದೆ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ ಎಂಬುದನ್ನೇ ಲಲಾಟ ಲಿಖಿತ ಎಂದುಕೊಳ್ಳಿ. ಯಾವುದೇ ಕಾರಣಕ್ಕೂ ಅದನ್ನು ಪಲ್ಲಟ ಮಾಡುವ ಪ್ರಯತ್ನ ಮಾಡಬೇಡಿ. ಆಗ ಆ ಲಲಾಟ ಲಿಖಿತವೇ ನಿಮಗೆ ಶರಣೆನ್ನುತ್ತದೆ. ಇಷ್ಟು ಸುಲಭದಲ್ಲಿ ಲಿಖಿತ ಬದಲಿಸಿಕೊಳ್ಳಬಹುದೇ? ಕಾಯ ಗುಣಗಳು ನಮ್ಮನ್ನು ಬೆಳೆಯಲು ಬಿಡಲಾರವು. ಸಾಮಾಜಿಕ ವ್ಯವಸ್ಥೆ ಒಂದು ರೀತಿ ನಮ್ಮನ್ನು ಬಂಧಿಸಿದರೆ ನಮ್ಮ ಕಾಯ ಮೋಹದಿಂದಾಗಿ ನಾವು ನಮ್ಮ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡು ಬಹುಬೇಗ ಕೋಟಲೆಗೆ ಒಳಗಾಗುತ್ತೇವೆ. ನಮ್ಮೆಲ್ಲರ ಮನಸ್ಸು ಭಾವಗಳಿಗೆ ಪರಿಷ್ಕಾರ ಕೊಡಬೇಕಾಗಿದೆ. ಅನುಭವದಡಿಗೆ ಮಾಡಿ ಆ ಪ್ರಸಾದವನ್ನು ಕಾಯದ ದೇವನಿಗೆ ಅರ್ಪಿಸಿ ಶರಣೆಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವ ಭವಾಂತರದ ತಾಪತ್ರಯವು ತಪ್ಪುತ್ತದೆ. ಹರಶರಣು ಶಿವಶರಣು ಎನ್ನುವವರಿಗೆ ಅಂದು ಇಂದು ಮತ್ತೊಂದು ಎನ್ನುವುದೇ ಇಲ್ಲ. ಬಸವಣ್ಣ, ಅಂದು ಇಂದು ಎನ್ನದೇ ದಿನವಿಂದೇ ಎನ್ನುತ್ತಾ ಶರಣು ಸಮರ್ಪಿಸಿ ಸದಾ ಸನ್ನಿಹಿತನಾಗಿ ಶರಣೆಂಬುದನ್ನು ನಂಬಿ ಕಾಲಕರ್ಮ ಅಪಮೃತ್ಯುವನ್ನು ಗೆಲ್ಲುವ ಶಕ್ತಿ ಶರಣೆಂಬುದರಲ್ಲಿದೆ ಎಂದು ನೀವು ನಿನ್ನೆ ಹೇಳಿದ್ದೀರಂತೆ. ನಮಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ತಾವು ಅರುಹಿಕೊಡಬೇಕು. ಮೃದು ಮಧುರ ಕರುಣಾಭಾವ ಇಲ್ಲದವರಿಂದ ಸಂಘ ಏನನ್ನೂ ಬೇಡನು. ಪುರೋಹಿತರು ಹೇಳುವ ಪತ್ರಿ ಪುಷ್ಪಗಳಿಗಾಗಿಯೂ ಅಲೆದಾಡುವ ಅನಿವಾರ್ಯತೆ ಇಲ್ಲಿಲ್ಲ. ಒಲುಮೆ ಒಲುಮೆ ಬೇಕು. ಒಲುಮೆಯಿಂದ ಶಿವಶರಣು ಎಂದು ಸೊಲ್ಲಿಗೊಮ್ಮೆ ಹೇಳುತ್ತಾ ಇದ್ದರೆ ಅಂಥ ಭಕ್ತರಿಗೆ ಸೊಲ್ಲು ಸೊಲ್ಲಿಗೂ ಮುಕ್ತಿ ಸಿಗುತ್ತದೆ. ಕಂಬಳಿಯಲ್ಲಿ ಕನಕನಾದಿದಂತಹ ಮನಸ್ಸು ನಮ್ಮದಾಗಬಾರದು. ಕುದುರೆಯನ್ನು ಎಷ್ಟು ಕಾಲ ತೊಳೆದರೇನು, ಕೆಸರು ಹೋಗಬಲ್ಲುದೇ? ಬಸವಣ್ಣ, ದೇವರನ್ನು ಭಕ್ತ ಒಲಿಸಿಕೊಳ್ಳುವುದಕ್ಕಾಗಿ ಶುದ್ಧ ಮನಸ್ಸಿನ ಶರಣು ಸಾಕೆಂದು ಹೇಳುತ್ತೀರಿ. ಈ ಮನಸ್ಸು ಸುಲಭದಲ್ಲಿ ಒಮ್ಮನಸ್ಸು ಆಗಲಾರದು. ಇಮ್ಮನವನ್ನು ಒಮ್ಮನ ಮಾಡಿಕೊಂಡು ಶರಣು ಅರ್ಪಿಸುವ ವಿಧಾನವನ್ನು ದಯವಿಟ್ಟು ತಿಳಿಸಿಕೊಡಿ. ನಿಜ, ಒಳಗಿನ ಮಹಾದೇವ ಒಮ್ಮನಕ್ಕೆ ಮಾತ್ರ ಒಲಿದು ರಕ್ಷಿಸುತ್ತಾನೆ. ಇಮ್ಮನವಾದರೆ ಅವನೆಂದೂ ನುಡಿಯುವುದಿಲ್ಲ. ಹೃದಯದಲ್ಲಿ ಕತ್ತರಿ, ತುದಿನಾಲಿಗೆಯಲ್ಲಿ ಬೆಲ್ಲ ಅನ್ನುವಂತೆ ಲೌಕಿಕದ ಅತಿರೇಕದ ನಡೆಯನ್ನು ಭಕ್ತರಾಗಿ ದೇವನ ಜೊತೆ ತೋರಿಸಲು ಸಾಧ್ಯವಾಗುವುದಿಲ್ಲ. ಲೋಕೋಪಚಾರದ ನಡೆನುಡಿಯನ್ನಾಗಲಿ, ಮನದ ತಾಮಸ ಕಪಟ ಗುಣಗಳನ್ನಾಗಲಿ ಕೂಡಲ ಸಂಘ ನಿರಾಕರಿಸುತ್ತಾನೆ. ಅವನಿಗೆ ನಿಮ್ಮೆಲ್ಲ ಉಪಚಾರಕ್ಕಿಂತ ಒಲವು, ಒಲವು ಮುಖ್ಯ. ಒಲುಮೆಯಿಂದ ನಡೆದುಕೊಂಡರೆ ಮಾತ್ರ ಶಿವಶರಣು ಎಂಬುದು ಅರ್ಪಿತವಾಗುತ್ತದೆ. ನಾವೆಲ್ಲ ಹಲವು ದೈವವನ್ನು ನಂಬಿ ಪುರೋಹಿತನ ಮೂಲಕ ದೇವನಿಗೆ ಕೊಟ್ಟು ನಮ್ಮ ಭಕ್ತಿ ಸಮರ್ಪಿಸುತ್ತೇವೆ, ದೂರದಿಂದ ಶರಣು ಹೇಳುತ್ತೇವೆ. ಈಗ ನೀವು ಒಬ್ಬ ದೇವನಲ್ಲಿ ಭಕ್ತಿ ಇಟ್ಟು ಸ್ಮರಿಸಲು ಹೇಳುವಿರಿ, ಅವರೆಲ್ಲ ನಮ್ಮ ಮೇಲೆ ಮುನಿದುಕೊಳ್ಳುವುದಿಲ್ಲವೇ? ನಮಗೆ ಏನಾದರೂ ಮಾಡುವುದಿಲ್ಲವೇ? ಇದಕ್ಕೆಯೂ ಪರಿಹಾರ ಶರಣು ಹೋಗುವುದೇ ಆಗಿದೆಯೇ? ಆ ದಯವಿಟ್ಟು ನಮ್ಮ ದುಗುಡಕ್ಕೆ ಕೊನೆ ಹೇಗೆ ತಿಳಿಸಿ. ಭೀತಿಯಿಂದ ನೂರಾರು ದೇವತೆಗಳನ್ನು ನಂಬಿ ನೆಮ್ಮದಿ ಕಳೆದುಕೊಳ್ಳುತ್ತಿದ್ದೀರಿ. ಕೂಡಲ ಸಂಗನನ್ನು ಭೀತಿ ಬಿಟ್ಟು ನಂಬಿ ಅವನ ಮೇಲೆ ಅಚಲವಾದ ಏಕನಿಷ್ಠೆಯನ್ನು ಬೆಳೆಸಿಕೊಳ್ಳಿರಿ. ದೇವಾದಿ ದೇವತೆಗಳು ಶಿವನಿಗೆ ಶರಣೆಂದು ಮೊರೆಯಿಟ್ಟು ಎದುರಾದ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಿಷ್ಠೆಯಿಂದ ಶರಣು ಹೇಳಿ. ಆ ಶರಣು ಹೇಳುವುದರ ಪರಿಣಾಮವಾಗಿ ಭ್ರಮೆಯ ದೇವತೆಗಳು ಒಡೆದು ಹೋಗುತ್ತವೆ. ಶರಣರಿಗೆ ಶರಣೆಂದು ಶುದ್ಧರಾಗುವ ಪರಿಯನ್ನು ತಿಳಿದುಕೊಳ್ಳಬೇಕು. ಬಸವಣ್ಣ, ಎಂಥ ಲಕ್ಷಣವುಳ್ಳವರನ್ನು ಶರಣರು ಎಂದು ಕರೆಯಬೇಕು, ತಿಳಿಸಿಕೊಡುವಿರಾ? ನೊಸಲಲ್ಲಿ ವಿಭೂತಿ ಧರಿಸಿದವ, ಅಂಗದ ಮೇಲೆ ಲಿಂಗವುಳ್ಳವ, ಅನ್ಯವನ್ನು ಅರಿಯದೇ ಇರುವವ, ವಚನದಲ್ಲಿ ಲೇಸೆನಿಸಿಕೊಂಡು ಬದುಕುವವ, ಶಿವಚಿಂತೆ ಶಿವಜ್ಞಾನ ಉಳ್ಳವ, ಶರಣರಿಗೆ ಒಡನೆ ಸವೆಸುವವ, ಶರಣರಿಗೆ ಶರಣು ನಮೋ ಎನ್ನುವವ, ಮನದ ಅವಗುಣವ ಕಳೆದುಕೊಂಡವ, ಉಪಚಾರವನ್ನು ಅರಿಯದವ, ಸ್ವತಂತ್ರ ಧೀರನಾದವ, ನ್ಯಾಯ ನಿಷ್ಠೂರಿಯಾದವ, ಸಕಲ ಜೀವಾತ್ಮರನ್ನು ದಯೆಯಿಂದ ಸಲಹುವವ, ದಿನಕರನ ಉದಯಕ್ಕೆ ಕಮಲ ವಿಕಸಿತವಾದಂತೆ ಇರುವವ, ತಮ್ಮ ಬರುವಿನಲ್ಲಿ ಪ್ರಾಣ ಜೀವಾಳದ ಶಕ್ತಿಯನ್ನು ಸಂಚಯ ಮಾಡಿಕೊಂಡವ, ರತ್ನ ಮೌಕ್ತಿಕ ದಚ್ಚಿನಂತಿರುವವ, ಮುಖಲಿಂಗಿಯಾದವ, ಅನುಭಾವಿಯಾದವ, ದುರ್ಜನರ ಸಂಘದಿಂದ ದೂರ ಇದ್ದವ, ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಮಿಸುವವ, ಅಸಹ್ಯ ಪಡದವ, ಇದುರುತ್ತರ ಕೊಡದೇ ಇರುವವ, ಶರಣರನ್ನು ಅವರಿವರೆಂದು ಅನುಮಾನಿಸದಿರುವವ, ಕರ್ಮವಿಲ್ಲದವ, ನಡೆನುಡಿಯಿಂದ ಕುಲಜನಾದವ, ಏಕದೇವನನ್ನು ನಂಬಿದವ, ನಿಸ್ಸೀಮನಾದವ, ನುಡಿಗಣನದಿಂದ ಎಲ್ಲಕ್ಕೂ ಅಧಿಕ ಎನಿಸಿದವ, ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳನ್ನು ಸಾಧಿಸಿಕೊಂಡವ, ಕಲ್ಪಿತವಿಲ್ಲದವ, ಶರಣರ ಕೂಡ ಸರಸವಾಡದಿರುವವ, ವಿರಸವಿಲ್ಲದವ, ಭವಿತನವ ಬಿಟ್ಟವ, ಸದ್ಭಕ್ತಿಯನ್ನು ಮೆಚ್ಚಿದವ, ಪರಧನ ಪರಸತಿ ಪರದೈವಗಳ ವಲ್ಲೆ ಎನ್ನುವವ, ತನ್ನನ್ನು ಬಣ್ಣಿಸಿಕೊಳ್ಳದಿರುವವ, ಸುಳ್ಳು ಹೇಳದಿರುವವ, ಹಿಂಸೆ ಮಾಡದಿರುವವ, ಕಳ್ಳತನ ಮಾಡದೇ ಇರುವವ, ಅಂತರಂಗ ಬಹಿರಂಗ ಶುದ್ಧಿ ಉಳ್ಳವ, ಅಶುದ್ಧನ ಶುದ್ಧ ಮಾಡುವವ, ಲಿಂಗವ ಗೆಲ್ಲುವವ, ಶರಣಸತಿ ಲಿಂಗಪತಿ ಭಾವದಲ್ಲಿ ನಂಬಿಕೆ ಉಳ್ಳವ, ಕಾಯವನ್ನೇ ಕೈಲಾಸ ಮಾಡಿಕೊಂಡವ, ಶರಣನಾಗಿ ಮರಳಿ ಮಾನವನಾಗದವ, ಉಪಮಾತೀತನು, ಪಾಪಕರ್ಮ ಸಂಹರಣು, ಉದಕದೊಳಗಣ ಬಿಂದು ಉದಯ ರತ್ನದಂತೆ ನಿಲುವು ಇರುವವನು, ಬಯಲ ರೂಪವ ರೂಪವ ಬಯಲ ಮಾಡಬಲ್ಲಾತನು ಶರಣನು. ಬಸವಣ್ಣ, ತಾವೆಲ್ಲ ಹೇಳಿರುವುದನ್ನು ಚಿತ್ತವಿಟ್ಟು ಕೇಳಿದ್ದೇವೆ. ನನ್ನಲ್ಲಿ ಒಂದು ಸಂದೇಹ, ಅದನ್ನು ಪರಿಹರಿಸಿಕೊಳ್ಳಲು ನನಗೆ ಅನುಮತಿ ಕೊಡಬೇಕು. ಅನುಮತಿಯೇ? ಯಾರು ಯಾರಿಗೂ ಅನುಮತಿ ಕೇಳಬೇಕಾಗಿಲ್ಲ. ಮುಕ್ತವಾಗಿ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಅಲ್ಲವೇ ಈ ಅನುಭವ ಮಂಟಪ ಇರುವುದು. ತಾವು ತಮ್ಮ ವಿಚಾರಗಳನ್ನು ಮಂಡಿಸಬಹುದು. ಬಸವಣ್ಣ, ತಮ್ಮದು ಉದಾರ ಗುಣ. ತಮ್ಮ ಸೌಲಭ್ಯವನ್ನು ದುರ್ಬಳಕೆ ಮಾಡಿಕೊಳ್ಳುವವರು ಇಲ್ಲಿದ್ದಾರೆ. ತಮ್ಮ ತಮಗೆ ತಾವು ಶರಣರು, ಶರಣಸ್ಥಲದವರು, ಐಕ್ಯಸ್ಥಲದವರು ಎಂದು ಶಠಸ್ಥಲದ ಬಗ್ಗೆ ಮಾತನಾಡುತ್ತಾರೆ. ಹಾಗೆಂದರೇನು ಎಂದು ಕೇಳಿದರೆ ಉತ್ತರಿಸುವುದಿಲ್ಲ. ಇಂಥವರನ್ನು, ಅನ್ನವನ್ನಿಕ್ಕಿದವರನ್ನು, ಹೊನ್ನು ಹೆಣ್ಣು ಮಣ್ಣು ಕೊಟ್ಟವರನ್ನು ಶರಣರು ಎಂದು ಕರೆಯಬೇಕೇ ಎಂಬುದು ನನ್ನ ಪ್ರಶ್ನೆ. ನನ್ನ ದೃಷ್ಟಿಯಲ್ಲಿ ಇವರಾರೂ ಶರಣರು ಅಲ್ಲ. ಅದಕ್ಕೆ ಪುಣ್ಯದ ಫಲ ಬೇಕಾಗುತ್ತದೆ. ಶರಣನಾದರೆ ತನ್ನ ಮರಣ ಬಾಧೆಯನ್ನು ಗೆಲ್ಲಬೇಕು. ಗೆಲುವಿನ ಅನುವನ್ನು ಯಾರು ಕಂಡಿರುತ್ತಾರೋ ಅವರು ಶರಣರು. ಅಂಗ ಮನಸ್ಸು ಸುಸಂಗದಲ್ಲಿ ಇರಬೇಕು. ಅವರು ಹಿಡಿದ ಧನವೇ ಪದಾರ್ಥ. ಇದು ನಮ್ಮ ಪುರಾತನ ಶರಣರ ನಡೆ ನುಡಿ. ಇದನ್ನು ಅರಿಯದೆ ಈಗ ಮನೆ ಮನೆಗೆ ಶರಣರು, ತನ್ನ ತನಗೆ ಶರಣರು ಎಂದು ಕರೆದುಕೊಳ್ಳುವರು. ಇಂಥ ಬಿನುಗರ ನುಡಿಯನ್ನು ಮೆಚ್ಚಬಹುದೇ ಬಸವಣ್ಣ? ತಮ್ಮ ಸೂಕ್ಷ್ಮ ಗ್ರಹಿಕೆಯನ್ನು ನಾನು ಗೌರವಿಸುತ್ತೇನೆ. ಸಹಜವಲ್ಲದ, ಸತ್ಯವಿಲ್ಲದ, ಶುದ್ಧವಿಲ್ಲದವರನ್ನು ಶರಣರೆಂದು ಕರೆದು ನಂಬಬೇಕಿಲ್ಲ. ಅವರಿಗೆ ಶರಣು ಸಮರ್ಪಿಸಬೇಕಿಲ್ಲ. ಭಕ್ತಿ ಅಭಿಮಾನದಿಂದ ಆ ಪದ ಗೌರವ ಅಪೂರ್ವವಾಗಿ ಅವರಿಗೆ ಸಲ್ಲಬೇಕು. ಕಾಯಗುಣ ಇಲ್ಲದವರಿಗೆ ಶರಣೆನ್ನಬೇಕು. ಅನ್ನ ಹೊನ್ನು ಹೆಣ್ಣು ಮಣ್ಣು ಕೊಟ್ಟು ಶರಣನೆನಿಸಿಕೊಳ್ಳಲು ಹವಣಿಸುವವರ ಬಗ್ಗೆ ಹೇಳಿದಿರಿ. ಅದು ನಿಜವೇ. ಬಹಿರಂಗದಲ್ಲಿ ವರ್ತಿಸುವ ವರ್ತನೆಗಳಾಗಿ ಇವು ತೋರುತ್ತವೆ. ಶರಣರು ಮಾಡುವ ವಿನಿಯೋಗ ಇಂತಹದ್ದಲ್ಲ. ಶರಣರ ಆಚಾರ ಶಿವಾಚಾರ ತಿಳಿಯದ್ದಕ್ಕೆ ಷಡ್ದರ್ಶನ ಸಮಯಾದಿ ಶೈವಗಳು ಶರಣು ಶರಣು ಎನ್ನುತ್ತಿವೆ. ಮನಸ್ಸು ಅಷ್ಟಾವರಣವನ್ನು ನಂಬಬೇಕು. ಓಂ ನಮಃ ಶಿವಾಯ ಶರಣು ಎಂದು ಬಿಡದೆ ನೆನೆಯಲು ಮನಸ್ಸಿಗೆ ಆಜ್ಞೆ ಮಾಡಬೇಕು. ಶರಣರು ಬಂದ ಬರುವನ್ನು, ನಿಂದ ನಿಲುವನ್ನು ಅನಂಗಸಂಗಿಗಳು ಅರಿಯಲಾರರು. ಇಕ್ಕಳ ಕೈ ಮುಗಿದರೆ ಅದನ್ನು ಭೃತ್ಯಾಚಾರಿ ಎಂದು ಕರೆಯಲಾದೀತೆ. ಸಮರ್ಪಣೆ ಇಲ್ಲದ ಸೇವೆಯಿಂದ ಯಾವ ಪ್ರಯೋಜನ ಇಲ್ಲ. ಪಂಚೇಂದ್ರಿಯ ಸಪ್ತ ಧಾತುವಿನಿಂದ ವಿಕಳರಾಗುವ, ಮನದ ವಿಕಾರದಿಂದ ಮತಿಗೆಡುವ, ತಾಯ ವಿಕಾರದಿಂದ ಧೃತಿಗೆಡುವ ಅಪಾಯದಿಂದ ಹೊರಬರಬೇಕೆಂದರೆ ದೇವನಿಗೆ ಶರಣು ಹೋಗಬೇಕು. ಕಾಯಾಭಿಮಾನ ಲಜ್ಜೆ ನಾಚಿಕೆಗಳನ್ನು ಬಿಟ್ಟು ಲಿಂಗವನ್ನು ಒಲಿಸಬೇಕು. ನೆರೆಹೊರೆಯ ಜನರು ನಗುತ್ತಾರೋ ಏನೆನ್ನುತ್ತಾರೋ ಎಂಬ ಸಂಕೀರ್ಣತೆಯಿಂದ ಹೊರಬರಬೇಕು. ದೇವನಿಗೆ ಶರಣು ಒಕ್ಕಾಗ ಮಾತ್ರ ಇದೆಲ್ಲ ಸಾಧ್ಯ. ಶ್ರುತಿಗಳು ಕೂಡ ವಿಶ್ವರೂಪನಿಗೆ, ಪರಮರೂಪನಿಗೆ, ಪರತತ್ವನಿಗೆ, ಆದಿಯಾರೂಢ ಭಯಂಕರನಿಗೆ ಶರಣೆಂದು ಹೇಳುವಾಗ, ಹರಿಯನ್ನು ಹರಿಸಿದವನು ಎಂದು ಸಾರುತ್ತಿರುವಾಗ ಅವನಿಗೆ ನಾವೆಲ್ಲ ಶರಣೆಂದು ಬದುಕಬೇಕು. ಮನಸ್ಸು ಸದಾ ಮಹಾಘನಕ್ಕೆ ಶರಣು ಹೊಕ್ಕ ಕಾರಣ ನಾನು ಅಂಜುವುದಿಲ್ಲ. ಶರಣು ಎನ್ನುವ ಪದ, ಅದರ ಅರ್ಥ, ಅದನ್ನು ಬಳಸುವ ಕ್ರಮ, ಯಾರಿಗೆ ಶರಣ ಎನ್ನಬೇಕು, ಶರಣು ಸಮರ್ಪಿಸಬೇಕು ಎಂಬುದನ್ನು ಶರಣರ ವಚನ ಚಿಂತನೆಯ ಹಿನ್ನೆಲೆಯಲ್ಲಿ ನೋಡಿದೆವು. ಶರಣು ಪದಕ್ಕೆ ಪರ್ಯಾಯವಾಗಿ ನಮಸ್ಕಾರ, ಕೈಮುಗಿ, ನಮೋ, ಪ್ರಣಾಮ ಎಂಬೆಲ್ಲಾ ಪದಗಳನ್ನು ಬಳಸುತ್ತಿದ್ದರು. ಅಷ್ಟೇ ಅಲ್ಲ, ಶರಣಾರ್ಥಿ ಎಂಬ ಪದವೂ ಬಳಸಲ್ಪಟ್ಟು ಭಾವಪರವಶತೆಗೆ ಆ ಪದ ಶರಣರನ್ನು ಗುರಿ ಮಾಡಿತ್ತೆಂದೂ ತಿಳಿದುಬರುತ್ತದೆ. ಹರಳೆಯ ಶರಣ ಒಂದು ಶರಣಾರ್ಥಿ ಹೇಳಿದರೆ, ಬಸವಣ್ಣನವರು ಶರಣು ಶರಣಾರ್ಥಿ ಎಂದು ಎರಡು ಸಾರಿ ಹೇಳಿದರಂತೆ. ಅದರ ಪರಿಣಾಮ ಏನಾಯಿತು ಗೊತ್ತೇ? ಹರಳಯ್ಯ ಚಿಂತೆಗೆ ಗುರಿಯಾದ. ತನ್ನ ಒಂದು ಸಾರಿಯ ಶರಣಾರ್ಥಿಗೆ ಬಸವಣ್ಣ ಶರಣು ಶರಣಾರ್ಥಿ ಎಂದು ಎರಡು ಬಾರಿ ಹೇಳಿದರು. ಆ ಭಾರವನ್ನು ಇಳುಹಿಕೊಳ್ಳಲು ತನ್ನ ಮಡದಿಯ ತೊಡೆಯ ಚರ್ಮದಿಂದ ಬಸವಣ್ಣನವರ ಪಾದಕ್ಕೆ ಪಾದರಕ್ಷೆ ತಯಾರಿಸಿದರೆಂದು ತಿಳಿದುಬರುತ್ತದೆ. ಈಗ ನಮಗೆ ಶರಣಾರ್ಥಿಯನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಬಸವಾದಿ ಶರಣರು ಈ ಪದಕ್ಕೆ ಕೊಟ್ಟ ಔನ್ನತ್ಯವನ್ನು ಅವರವರ ವಚನಗಳ ಮೂಲಕ ತಿಳಿದುಕೊಳ್ಳುವುದೇ ಹೆಚ್ಚು ಯೋಗ್ಯವಲ್ಲವೇ? ಅಟ್ಟಟ್ಟಿಕೆಯ ಮಾತನಾಡುವುದು ನಮಗೆ ಭಂಗ. ಮಾತು ಮೃದುವಾಗಿ ಇರಬೇಕು. ಆ ಮೃದು ವಚನದಲ್ಲಿಯೇ ಸಕಲ ಜಪತಪಂಗಳು ಅಡಗಿವೆ. ಕೂಡಲ ಸಂಗನನ್ನು ಒಲಿಸಲು ಇರುವ ಚಿಹ್ನೆಯನ್ನು ತಮಗೆ ಹೇಳುವೆ. ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಶಿವಚಿತ್ತವೆಂಬ ಕೂರಲಗ ಕೊಂಡು, ಶಿವಚಿತ್ತವೆಂಬ ಕೂರಲಗ ಕೊಂಡು, ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು. ಶರಣಾರ್ಥಿ ಎಂಬ ಶ್ರವಗಲಿತಡೆ ಆಳುತನಕ್ಕೆ ದೆಸೆಯಪ್ಪೆ ನೋಡ, ಶರಣಾರ್ಥಿ ಎಂಬ ಶ್ರವ ಕಲಿತಡೆ ಆಳುತನಕ್ಕೆ ದೆಸೆಯಪ್ಪೆ ನೋಡ ಶರಣಾರ್ಥಿ ಎಂಬ ಶ್ರವ ಕಲಿತಡೆ ಆಳುತನಕ್ಕೆ ದೆಸೆಯಪ್ಪೆ ನೋಡ ಮಾರಂಕ ಜಂಗಮ ಮನೆಗೆ ಬಂದಲ್ಲಿ ಇದಿರತ್ತೆ ನಡಬಹುದು ಮಾರಂಕ ಜಂಗಮ ಮನೆಗೆ ಬಂದಲ್ಲಿ ಇದಿರತ್ತೆ ನಡಬಹುದು ಮಾರಂಕ ಜಂಗಮ ಮನೆಗೆ ಬಂದಲ್ಲಿ ಇದಿರತ್ತೆ ನಡಬಹುದು ಕೂಡಲ ಸಂಗಮ ದೇವನ ನೊಲಿಸುವಡಿದು ಚೂನ ಕೂಡಲ ಸಂಗಮ ದೇವನ ನೊಲಿಸುವಡಿದು ಚೂನ ಕೂಡಲ ಸಂಗಮ ದೇವನ ನೊಲಿಸುವಡಿದು ಚೂನ ಶರಣಾರ್ಥಿ ಎಂಬ ಶ್ರವಗಲಿಯಲು ಸಮಚಿತ್ತವೆಂಬ ನೇಮ ಶಿವಚಿತ್ತ ಎಂಬ ಕೂರಲಗೂ ಬೇಕು ಸಮಚಿತ್ತ ಶಿವಚಿತ್ತ ಇದ್ದಾಗಲೇ ಶರಣಾರ್ಥಿಯ ಭಾವ ಬರುತ್ತದೆ ಭಾವ ಮತ್ತು ಮನಸ್ಸು ಈ ಕ್ರಿಯೆಯಿಂದ ಪರಿಷ್ಕಾರಗೊಳ್ಳುತ್ತದೆ ಭೃತ್ಯಾಚಾರಕ್ಕೆ ತಕ್ಕುದಾದ ನಡಾವಳಿಯನ್ನು ತಿಳಿದುಕೊಂಡು ದೇವನನ್ನು ಒಲಿಸಲು ಅರ್ಹತೆ ಪಡೆಯುತ್ತೇವೆ ಆದರೆ ಯಾವ್ಯಾವುದೋ ಹಂಗಿಗೆ ಒಂದೊಂದು ಆಚರಣೆಯನ್ನು ನಮ್ಮೊಳಗೆ ತಂದುಕೊಳ್ಳಲು ಪ್ರಯತ್ನಿಸಿದರೆ ಅದು ಲೌಕಿಕ ವ್ಯವಹಾರದಂತೆ ವ್ಯರ್ಥವಾಗಿ ಬಿಡುತ್ತದೆ ಮುಯಿಗೆ ಮುಯಿಯಾಗಿ ಭಕ್ತಿ ಕೆಡುವ ಮುನ್ನ ಶರಣರ ನಿಲುವನ್ನು ತಿಳಿಯಬೇಕು ಹಂಗಿಗೊಳಗಾಗಿ ಶರಣಾರ್ಥಿ ಅರ್ಪಿಸಬಾರದು ಬೇಕು ಬೇಕೆಂಬ ಬಯಕೆಯ ಈಡೇರಿಕೆಗೆ ಶರಣಾರ್ಥಿ ಪದವನ್ನು ಬಳಸಬಾರದು ಬಸವಣ್ಣನವರ ಮಹಾಮನೆಗೆ ಅಲ್ಲಮ ಪ್ರಭುದೇವರು ಬಂದಾಗ ಬಂದವರ ಸುಳುಹು ಅಗಮ್ಯವಾದಾಗ ಒಡೆಯರು ತಮ್ಮ ಮನೆಗೆ ಬಂದಾಗ ಕರೆದು ಪರಿಚಯಿಸುವುದು ಅಹಂಕಾರವೆನಿಸುತ್ತದೆ ಎಂಬ ವಿನಯ ಬಸವಣ್ಣನವರದಾದರೆ ಬಸವಣ್ಣ ಎದುರುಗೊಳ್ಳಲಿಲ್ಲ ಎನ್ನುವುದು ಅಲ್ಲಮನ ಮುನಿಸು ಇಬ್ಬರ ನಡುವಿನ ಸಮಸ್ಯೆಯನ್ನು ಶರಣಾರ್ಥಿ ಹೇಳುವ ಮೂಲಕ ಚನ್ನಬಸವಣ್ಣ ಪರಿಹರಿಸಿದ್ದಾರೆ ಶರಣು ಶರಣಾರ್ಥಿ ಮಹಾದೇವರ ದೇವ ಶರಣು ಶರಣಾರ್ಥಿ ಪರಬ್ರಹ್ಮಸ್ವರೂಪ ಶರಣು ಶರಣಾರ್ಥಿ ನಿರಾಕಾರ ತತ್ವವೇ ನೀವೇ ಗತಿ ನಿಮ್ಮ ಚರಣಕ್ಕೆ ಶರಣಯ್ಯ ಪ್ರಭುವೇ ಶರಣಯ್ಯ ಪ್ರಭುವೇ ಶರಣಯ್ಯ ಪ್ರಭುವೇ ಅಲ್ಲಮ ಪ್ರಭುದೇವರು ದೇಶ ಪರ್ಯಟನ ಮಾಡುತ್ತಾ ಶರಣರಲ್ಲಿಗೆ ಬಂದು ಅವರವರ ಮನದ ಸಂದು ಸಂಶಯ ಬಿಡಿಸಿ ಅವರ ವ್ಯಕ್ತಿ ಗೌರವಕ್ಕೆ ಇನ್ನಷ್ಟು ಬೆಲೆ ಪ್ರಾಪ್ತಿಸುವಂತೆ ಮಾಡಿದರು ಅಜಗಣ್ಣನನ್ನು ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಮುಳುಗಿದ್ದ ಮುಕ್ತಾಯಕ್ಕನ ಮನದ ಕಳವಳ ದೂರ ಮಾಡಲು ಪ್ರಭುದೇವರು ಪ್ರಯತ್ನಿಸುತ್ತಾರೆ ಆಗ ತಮ್ಮ ಪರಿಚಯ ಮಾಡಿಕೊಳ್ಳುತ್ತಾ ಮುಕ್ತಾಯಕ್ಕನಿಗೆ ಶರಣಾರ್ಥಿ ಅರ್ಪಿಸಿದರೆ ಅವರ ಘನ ವ್ಯಕ್ತಿತ್ವಕ್ಕೆ ಮರು ಶರಣಾರ್ಥಿಯನ್ನು ಮುಕ್ತಾಯಕ್ಕ ಅಲ್ಲಮರಿಗೆ ಅರ್ಪಿಸುತ್ತಾಳೆ ಇದುವರೆಗೆ ಶರಣು ಶರಣಾರ್ಥಿ ರೂಪಕ ಕೇಳಿದಿರಿ ರಚನೆ ಡಾಕ್ಟರ್ ಜಯಶ್ರೀ ದಂಡೆ ಭಾಗವಹಿಸಿದವರು ಹೇಮಂತ್ ಕೊಲ್ಲಾಪುರ್ ಮಧುಸೂದನ್ ತೆಂಗಳೀಕರ್ ಸೋಮಶೇಖರ್ ರುಳಿ ಹಾಗೂ ಶಾರದಾ ಜಂಬಲ್ದಿನ್ನಿ ಹಾಡುಗಳನ್ನು ಹಾಡಿದವರು ಫಕೀರೇಶ್ ಕಣವಿ ವಾದ್ಯ ಸಹಕಾರ ರೇವಯ್ಯ ವಸ್ತ್ರದ ಮಠ್ ರೇವಣಪ್ಪ ಕುಂಕುಂಗಾರ್ ಹಾಗೂ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್ ನಿರ್ಮಾಣ ಸಹಕಾರ ಬಸವರಾಜೇಶ್ವರಿ ಹಿರೇಮಠ್ ನಿರ್ಮಾಣ ಸುನಂದಾ ಮೂರ್ತಿ. ಇಲ್ಲಿ ತನಕ ರೂಪಕ ಕೇಳಿದ್ರಲ್ಲ, ಈಗ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗುಲ್ಲಾಳ್ ಮತ್ತು ಸಂಗಡಿಗರಿಂದ ಪುಂಗಿ ವಾದನ. Thank you. ಇಲ್ಲಿ ತನಕ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲರ್ ಮತ್ತು ಸಂಗಡಿಗರಿಂದ ಪುಂಗಿವಾದನ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗೆ ನಿತ್ಯಮೇಘ ಸಂದೇಶ, ತಜ್ಞವಾಣಿ, ಬೀಜೋಪಚಾರದ ಮಹತ್ವ ಕುರಿತು ಡಾಕ್ಟರ್ ಎಎಸ್ ಪಾಟೀಲ್ ಅವರ ಜೊತೆ ಸಂದರ್ಶನ, ನಂತರ ಪಾಳಾಗ್ರಾಮದ ಶಾಂತಾಬಾಯಿ ಅಣವೀರ್ ಹಂಗರ್ಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳ್ತೀರಿ. ಇನ್ನು ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾತು. ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ಕೃಷಿರಂಗ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು.